ವಿವಿಧ ವಿಷಯದ ಆರೋಗ್ಯ ಸಲಹೆ ನೀಡುವ ಹೆಲ್ತ್ ಹಿಂಟ್ಸ್ ಕಾರ್ಯಕ್ರಮ. ಇದರ ಪ್ರಾಯೋಜಕರು ಸರ್ಜಿ ಹಾಸ್ಪಿಟಲ್ ಶಿವಮೊಗ್ಗ. ದೇವರು ಕೊಟ್ಟ ಬಿಟ್ಟಿ ಬಾಡಿಯನ್ನ ಮೇಂಟೈನ್ ಮಾಡೋಕೆ ಹೆಲ್ತ್ ಇಂಪಾರ್ಟೆಂಟ್, ಹೆಲ್ತ್ ಇಂಪಾರ್ಟೆಂಟ್. ಏನಾನ ಮಾಡಿ ಚೆನ್ನಾಗಿ ಬಾಳೆ. ಆತ್ಮೀಯ ರೈತ ಬಂಧುವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ವಾರದ ಹೂರಣ ಜಗಲಿಕಟ್ಟೆ ಸರಣಿಯ ಮೊದಲ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಈ ಕುರಿತು ಚರ್ಚೆ. ಡಾಕ್ಟರ್ ಎಸ್ಎಂ ಸುಧಾಕರ್, ಶ್ರೀ ಎಸ್ಆರ್ ಭಟ್ ಹಾಗೂ ಶಿವಕುಮಾರ್ ಎಂಕೆ ಇವರಿಂದ. ಇಂದಿನಿಂದ ಭದ್ರಾವತಿ ಆಕಾಶವಾಣಿಯ ಕೃಷಿರಂಗ ಕಾರ್ಯಕ್ರಮದಲ್ಲಿ ಪ್ರತಿ ರವಿವಾರ ಜಗಲಿಕಟ್ಟೆ ವಾರದ ಊರಣ ವಿಶೇಷ ಕೌಟುಂಬಿಕ ಸರಣಿ ಕಾರ್ಯಕ್ರಮ ಆಲಿಸಲಿದ್ದೀರಿ. ಮೊದಲ ಸರಣಿಯ ವಿಷಯ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ. ಕಾಫಿ ಆಯ್ತಾ? ಆಯ್ತು ಕಣಣ್ಣ. ಏನು ಮತ್ತೆ ವಿಶೇಷ ಇವತ್ತು? ಏನೋ ಸುಮ್ಮನೆ ಕಟ್ಟೆ ಮೇಲೆ ಕೂತ್ ಬಿಟ್ಟಿದ್ದೀಯಲ್ಲ. ಏನೋ, ನನ್ಗೆ ಮೊನ್ನೆ 19 ಕೆವಿಕೆಗೆ ಹೋಗಿದ್ನ, ಶಿವಮೊಗ್ಗ ಕೆವಿಕೆಗೆ. ಏನ್ ಕೆವಿಕೆಗೆ ಯಾಕೆ ಹೋಗಿದ್ಯಪ್ಪ? ಕೆವಿಕೆ ಅಂದ್ರೆ ಅಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರು 21 ಒಂದು ಏನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಒಂದು ಬಿಡುಗಡೆ ಒಂದು ಸಮಾರಂಭ ಇತ್ತು. ಸುಬ್ಬಣ್ಣ ಸುಧಾರಣ ಬಹಳ ಡೀಪ್ ಆಗಿ ಚರ್ಚೆ ಮಾಡ್ತಾ ಕೂತ್ ಬಿಟ್ಟಿದ್ದೀರಿ, ಏನ್ ಸಮಾಚಾರ? ಓ, ಆ ಶಿವಣ್ಣ ಕೂಡ ಬಂದ್ ನೋಡು. ಶಿವಣ್ಣ, ದೀಪು ಅಂತಲ್ಲ ದೀಪು ಅಂತಲ್ಲಪ್ಪ, ಈಗ ಏನೋ ನೋಡು, ಸುಧಾರಣ ಮೊನ್ನೆ ಏನೋ ಕೆವಿಕೆ ಹೋಗಿದ್ದೆ ಅಂತಂದಪ್ಪ. ಏನ್ ವಿಚಾರ? ಏನ್ ಕೆವಿಕೆ? ನಿನ್ಗೇನಾದ್ರು ಗೊತ್ತಾ? ನನ್ ಜನ ಹೇಳ್ದ ಹೂ ಅಂತಂದ್ಬಿಟ್ಟ. ಕೆವಿಕೆ ಅಂದ್ರೆ ಕೃಷಿ ವಿಜ್ಞಾನ ಕೇಂದ್ರ ಕಣಣ. ಏನೋ ಇದು ಹೊಸದೇನು ಅಲ್ಲ, ಇದು ಸುಮಾರು ವರ್ಷದಿಂದ ಕೆಲಸ ಮಾಡ್ತಾ ಇದೆ. ಕೆವಿಕೆ ಅಂದ್ರೆ ಏನ್ ಮಾಡೋದಪ್ಪ ಅದು ಕೆವಿಕೆ? ಏನಂತಂದ್ರೆ ಈಗ ನಮ್ಮ ವಿಜ್ಞಾನಿಗಳೆಲ್ಲ ಸಂಶೋಧನೆ ಮಾಡ್ತಾರ ಕಣಣ, ಆ ಸಂಶೋಧನೆ ಮಾಡಿದ್ನ ರೈತರಿಗೆ ತಲುಪಿಸ್ಬೇಕು. ರೈತರಿಗೆ ತಲುಪಿಸ್ಬೇಕಂದ್ರೆ ಹೆಂಗೆ ಅಂತಂದ್ರೆ ಇದು ಕೃಷಿ ವಿಜ್ಞಾನ ಕೇಂದ್ರ ಮುಖಾಂತರ ಮಾತ್ರ ಅದು ಸಾಧ್ಯ. ವಿಜ್ಞಾನಿಗಳು ಸಂಶೋಧನೆ ಅಂತೆಲ್ಲ ಹೇಳ್ತಿದ್ದಾನಲ್ಲ. ಕೆವಿಕೆ ನನಗೆ ಗೊತ್ತೇ ಇಲ್ಲಪ್ಪ, ಸುಮ್ನೆ ಏನೋ ಕೆವಿಕೆ ಅವು ಒಂದು ಓದ್ಕೊಂಡು ಹೋಗ್ತಿರ್ತೀವಿ ಅಷ್ಟೇ. ಸಂಶೋಧನೆ ಅಂತ ನಿನ್ನೆಲ್ಲ ವಿಜ್ಞಾನಿಗಳಲ್ಲಿ ಕೂತಿರ್ತಾರ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ನೋಡು ನೋಡು, ವಿಜ್ಞಾನಿಗಳು ಇರ್ತಾರೆ, ಜೊತೆಗೆ ಏನು ಸಂಶೋಧನೆ ಮಾಡಿರ್ತಕ್ಕಂತ ಒಂದು ಫಲಿತಾಂಶ ಏನ್ ಬಂದಿರುತ್ತೆ. ಯಾರನ್ನ ಸಂಶೋಧನೆ ಮಾಡ್ತಾರಪ್ಪ? ಈಗ ಬೆಳೆಗಳ ಮೇಲೆ ಆಗಿರ್ಲಿ, ಅದರಲ್ಲಿ ಪ್ರಮುಖವಾಗಿ ತೋಟಗಾರಿಕೆ ಬೆಳೆ ಆಗಿರ್ಲಿ, ಆಮೇಲೆ ಕೃಷಿ ಬೆಳೆ ಆಗಿರ್ಲಿ, ಆಹಾರ ಧಾನ್ಯಗಳ ಬೆಳೆ ಆಗಿರ್ಲಿ, ಎಣ್ಣೆಕಾಳಿನ ಒಂದು ಬೆಳೆ ಆಗಿರ್ಲಿ, ಮಸಾಲೆ ಪದಾರ್ಥಗಳಾಗಿರ್ಲಿ, ಆಮೇಲೆ ನರ್ಸರಿ ಸಸಿಗಳ ಒಂದು ಉತ್ಪಾದನೆ ಅದರ ತಾಂತ್ರಿಕತೆಗಳ ಬಗ್ಗೆ ಆಗಿರ್ಲಿ, ಇನ್ನು 10 ಒಂದು ವಿಷಯಗಳ ಮೇಲೆ ಏನು ಸಂಶೋಧನೆ ಆಗಿರುತ್ತೆ ಅದನ್ನ ಇವರು ರೈತರಿಗೆ ತಮ್ಮ ಒಂದು ಪಾಠಶಾಲೆ ಮುಖಾಂತರ ಅಂದ್ರೆ ಅವರಿಗೆ ತರಬೇತಿ ಕೊಡೋ ಮುಖಾಂತರ ಅಲ್ಲೇ ಆಗಿರ್ಬೋದು, ಇಲ್ಲ ರೈತರ ಜಮೀನಿಗೆ ಹೋಗ್ಬಿಟ್ಟು ಅದನ್ನ ತರಬೇತಿ ಕೊಟ್ಟು ಈ ವಿಚಾರನ ಅವರು ತಂದ್ರೆ. ನನಗನ್ಸಿದ್ದು ಸುಬ್ಬಣ್ಣ, ಒಟ್ಟಾರೆ ಕೆವಿಕೆ ಕೆಲಸ ಏನಪ್ಪ ಅಂದ್ರೆ ನಮ್ ಕೃಷಿಗೆ ಸಂಬಂಧಪಟ್ಟಿದ್ದು. ಅಂದ್ರೆ ನಮ್ಮಲ್ಲಿ ಕೆಲವೊಂದ್ಸರಿ ರೋಗ ಬಂತು, ಏನ್ ಮಾಡ್ಬೇಕು ಅಂತ. ಹೌದು, ಆ ರೋಗಕ್ಕೆ ಮದ್ದು ಕಂಡು ಹಿಡಿಯೋರು ಆಗಿದ್ರೆ. ಮದ್ದು ಕಂಡು ಹಿಡ್ತಾರೆ, ಮತ್ತೆ ಮದ್ದು ಕೂಡ ಈ ತರ ಮದ್ದು ಹೊಡಿರಿ ಅಥವಾ ಹಾಕಿ ಅಂತ ಕೂಡ ಹೇಳ್ತಾರೆ. ಇನ್ನೊಂದು ಬಂದಿಲ್ಲ, ಹೈಬ್ರಿಡ್ ಗಿಬ್ರಿಡ್ ಅಂತ ಹೇಳ್ತಾರೆ. ಹಾಗೆ ಹೈಬ್ರಿಡ್ ತಳಿನೂ ಏನಾದ್ರು ತಯಾರ್ ಮಾಡ್ತಾರ ಅಂತ ಅವ್ರು. ಅಲ್ಲ, ಹೈಬ್ರಿಡ್ ತಳಿ ಅಂತೂ ಇದ್ದೇ ಇದೆ. ತಯಾರ್ ಮಾಡೋದಂತಂದ್ರೆ ಈಗ ನಮ್ಮ ಏನು ವಿಜ್ಞಾನಿಗಳು ಇದಾರೆ ಅದಕ್ಕೆ ಒಂದೊಂದು ವಿಭಾಗಕ್ಕೆ, ಅಂದ್ರೆ ಈಗ ನಾವು ಅದರಲ್ಲೇ ಒಂದು ಅನುವಂಶತೆ ಮತ್ತು ತಳಿ ಅಭಿವೃದ್ಧಿ ವಿಭಾಗ ಅಂತ ಹೇಳೇ ಇದೆ ಒಂದು ಸಂಶೋಧನೆ ಕೇಂದ್ರದಲ್ಲಿ. ಅವರು ಆ ತಳಿನ ಅಭಿವೃದ್ಧಿ ಮಾಡಿ ಬಿಡುಗಡೆ ಮಾಡ್ತಾರೆ. ಅಲ್ಲ, ನಾನ್ ಬಂದಾಗ ನೀವೇನೋ ಕಿಸಾನ್ ಸಮ್ಮಾನ್ ಅಂತ ಏನೇನೋ ಅಂತ ಇದ್ರಿ, ಬೇರೆ ಮಾತಾಡ್ತಿದ್ರಿ. ಕೇವಿಕೆ ಹೋಗಿದ್ದಂತೆ ಮೊನ್ನೆ 19. ಓಹೋ, ಏನ್ ವಿಚಾರ? ಅದೇ ಶಿವಣ್ಣ, ನಾನು ಹೇಳಿದ್ನಲ್ಲ ನಮ್ಮ ಪ್ರಧಾನಮಂತ್ರಿ ಅವ್ರದ್ದು 21 ಒಂದು ಕಂತಿನ ಬಿಡುಗಡೆ ಇತ್ತು. ಏನು ನಮ್ಮ ರೈತ ಬಾಂಧವರಿಗೆ ಅಂದ್ರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಏನು ಆರ್ಥಿಕ ಸಹಾಯ ಮಾಡ್ತಾ ಇದ್ದಾರೆ, ವರ್ಷದಲ್ಲಿ 1 2,000 ಅಂತೆ ಒಂದು ಕುಟುಂಬದಲ್ಲಿ. ಅಂದ್ರೆ 6,000 ಅಂತ ಅಂದ್ಬಿಟ್ಟು ವರ್ಷಕ್ಕೆ. ಹೌದು, ಎಷ್ಟೆಷ್ಟು ತಿಂಗಳಿಗೆ ಕೊಡ್ತಾರೆ? ಇದನ್ನ ಒಂದೇ ಸಾರಿ ಕೊಟ್ಬಿಡ್ತಾರ? ಇಲ್ಲ, 3 ಒಂದ್ಸಲ. ಮೂರ್ ತಿಂಗಳಿಗೆ ಒಂದ್ಸಾರಿ 2,000 ರೂಪಾಯಿ? ಅಲ್ಲ, 4 ತಿಂಗಳಿಗೆ ಒಂದ್ಸಲ 2,000 ರೂಪಾಯಿ ಕೊಡ್ತಾರೆ. ನಾಲ್ಕು ತಿಂಗಳಿಗೆ 2,000 ರೂಪಾಯಿ ಅಂದ್ರೆ ಮೂರು ಕಂತಿನಲ್ಲಿ ಕೊಡ್ತಾರೆ ಮೊನ್ನೆ ನೀನ್ ಹೋಗಿದ್ಯಲ್ಲಪ್ಪ 19 ತಾರೀಕು ನವೆಂಬರ್ ಬಿಡುಗಡೆ ನವೆಂಬರ್ ನಾನು 19ನೇ ಹೋಗಿದ್ದು 19ನೇ ನವೆಂಬರ್ 3 ಹೋಗಿದ್ದು 21ನೇ ಕಂತು ಅದು ಏನಂತಂದ್ರೆ ತಮಿಳುನಾಡಿನ ಕೊಯಮತ್ತೂರಿಂದ ನಮ್ಮ ಪ್ರಧಾನಿಗಳು ಅಲ್ಲಿಂದ ಆ ಒಂದು ಉದ್ಘಾಟನಾ ಸಮಾರಂಭ ನೆರವೇರಿಸಿಕೊಟ್ರು ಪ್ರತಿ ರೈತರಿಗೂ ಅಕೌಂಟಿಗೆ 2,000 ಹಾಕೋದು 2,000 ತಿಂಗಳಿಗೆ ಒಂದ್ಸಲ ಇದು ಏನಂತಂದ್ರೆ ಇದರಲ್ಲಿ ಯಾರು ಮಧ್ಯಸ್ಥಿಕೆ ಬರೋದಿಲ್ಲ ಅಣ್ಣ ಅಪ್ಪ ಅಂತ ಹೇಳ ಒಂದು ಸಮಸ್ಯೆ ಬರೋದಿಲ್ಲ ನೇರವಾಗಿ ಇದು ರೈತರ ಖಾತೆಗೆ ಜಮೆ ಆಗ್ತಕ್ಕಂತ ಒಂದು ಅತ್ಯಂತ ಪ್ರಮುಖ ಮತ್ತು ಈಗ ಚಾಲ್ತಿಯಲ್ಲಿರ್ತಕ್ಕಂತ ಯೋಜನೆ ಇದು ನೋಡಿ ಶಿವಣ್ಣ ಸುವರ್ಣ ಏನೇನೋ ಓದ್ಕೊಂಡ್ಬಿಟ್ಟಿದ್ದಾನೆ ನಮ್ಗೆ ಇದನ್ನೆಲ್ಲ ಹೆಂಗಪ್ಪ ಅರ್ಥ ಮಾಡ್ಕೊಳ್ಳೋದು ಏನೋ 2,000 ರೂಪಾಯಿ ಕೊಡ್ತಾರೆ 4 ತಿಂಗಳಿಗೆ ಅಂತಂದ್ರೆ ಈಗ ನಾನ್ ರೈತನಪ್ಪ ನನ್ ಕೊಟ್ಬಿಡ್ತಾರೆ ನಂದು 10 ಎಕರೆ ಜಾಗ ಇದೆ ಇಲ್ಲಣ್ಣ 10 ಎಕರೆ ಈಗ ಸುಬ್ಬಣ್ಣ ಅಂತ ಐತಲ್ಲ 10 ಎಕರೆ ಜಾಗ 10 ಎಕರೆ ಜಾಗ ಕೊಡಕ್ ಆಗಲ್ಲ ಅಂದ್ರೆ ಹಂಗಂತಂದ್ರೆ ಸಣ್ಣ ರೈತರು ಅತಿ ಸಣ್ಣ ರೈತರು ಹಿಂಗ್ ಕಣಪ್ಪ ಇದು 8 ಎಕರೆ ಇರ್ಬೇಕು 5 ಎಕರೆ ಒಳಗಡೆ ಇರ್ಬೇಕು 5 ಎಕರೆ ಒಳಗಡೆ ಇದ್ದ ರೈತರಿಗೆ ಇದು ಒಂದು ಒಳ್ಳೆ ಯೋಜನೆ ಮತ್ತೆ ಅಂತವ್ರಿಗೆ ಇದು ತಲುಪಬೇಕಂತ ಹೇಳ್ಬಿಟ್ಟು ಇದನ್ನ ತುಂಬಾ ಮುತುರ್ಜಿ ವಹಿಸಿ ಮಾನ್ಯ ಪ್ರಧಾನಮಂತ್ರಿಗಳೇ ಇದು ಇದರ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅವರ ಒಂದು ಸುಪುರ್ದಿಯಲ್ಲಿ ಇದು ನಡೀತಾ ಇರ್ತಕ್ಕಂತ ಸುಬ್ಬಣ್ಣ ಈಗ ಏನಂದೀಗ 2 ಎಕರೆ ಒಂದು 30 ಕುಂಟೆ ಐತೆ ಸುಬ್ಬಣ್ಣ ಈಗ ಅರ್ಜಿ ಹಾಕದ ಹೆಂಗೆ ಅಂತ ಅದಕ್ಕೆ ಕೇಳಿ ನೀನ್ ಯಾಕೆ ಇಷ್ಟು ಒಂದು ಎಷ್ಟು ವರ್ಷ ಆಯ್ತಪ್ಪ ಶುರುವಾಗಿ ಇದು 2019ಗೆ ಶುರು ಆಗಿದೆ ಅಣ್ಣ ಏನಂತಂದ್ರೆ ನೋಡ ಶಿವಣ್ಣ ಆವಾಗಿನ ಶುರುವಾಗಿ ಈಗ 6 ವರ್ಷ ಆಯ್ತು 6 ವರ್ಷ ಆಯ್ತು ಈಗ ಎಷ್ಟು ದುಡ್ಡು ಲಾಸ್ ಆಗ್ಬಿಡ್ತು ನೋಡು ಪ್ರಮುಖವಾಗಿ ಇದನ್ನ ಅರ್ಜಿ ಹಾಕದಂಗೆ ಸುಧಣ್ಣ ಅದು ಅರ್ಜಿ ಅಂತಂದ್ರೆ ಶಿವಣ್ಣ ನೋಡು PM ಕಿಸಾನ್ ಆಪ್ ಅಂತ ನಾವು ಡೌನ್ಲೋಡ್ ಮಾಡ್ಬೇಕು ಈಗ ಎಲ್ಲರ ಹತ್ರನು ಮೊಬೈಲ್ ಇದೆ ಆಂಡ್ರಾಯ್ಡ್ ಮೊಬೈಲ್ ಇದೆ ರೈತರ ಹತ್ರನು ಸಣ್ಣ ರೈತರ ಹತ್ರನು ಇದೆ ದೊಡ್ಡ ರೈತರ ಹತ್ರನು ಇದೆ ರೈತರು ಏನು ಹಿಂದಿಲ್ಲ ಸೊ ಹಂಗಾಗಿ PM ಕಿಸಾನ್ ಆಪ್ ಅಂತ ಒಂದು ಆಪ್ ಇದೆ ಅದನ್ನ ಡೌನ್ಲೋಡ್ ಮಾಡ್ಬೇಕು ಡೌನ್ಲೋಡ್ ಮಾಡ್ಕೋಬೇಕು ಸೊ ನಮ್ಮ ಮೊಬೈಲ್ ಅಲ್ಲಿ ಅದನ್ನ ಡೌನ್ಲೋಡ್ ಮಾಡಿದ್ದೆ ಆದಲ್ಲಿ ಅದರಲ್ಲಿ ನಾವು ನೋಂದಣಿ ಹೇಗ್ ಮಾಡ್ಬೇಕು ಆಮೇಲೆ ಪಾವತಿ ಸ್ಥಿತಿ ಯಾವ ರೀತಿ ಅಂತ ಪರಿಶೀಲನೆ ಮಾಡಬಹುದು ಅದರಲ್ಲಿ ಮತ್ತೆ ಅದರಲ್ಲಿ ಆಧಾರ್ ಕೂಡ ನಾವು ನಮೂದಿಸಬಹುದು ಅದರಲ್ಲಿ ಪ್ರತಿಯೊಂದಕ್ಕೂ ಆಧಾರ್ ಈಗ ಅದು ಸರ್ಕಾರಿ ನೌಕರರಾಗಿರ್ಲಿ ರೈತರಾಗಿರ್ಲಿ ಅಥವಾ ಯಾರೇ ಆಗಿರ್ಲಿ ಆಧಾರ್ ಕಾರ್ಡ್ ಅಂತೂ ಕಡ್ಡಾಯವಾಗಿದೆ ಆಧಾರ್ ಇದ್ದೇ ಈಗ ಆಪ್ ಆಪ್ ಅಂತಂದಿಲ್ಲಪ್ಪ ನನ್ನ ಹತ್ರ ಆಪ್ ಡೌನ್ಲೋಡ್ ಮಾಡ್ಕೊಳ್ಳೋ ಮೊಬೈಲ್ ಇಲ್ಲಪ್ಪ ಹಂಗಂದ್ರೆ ಹತ್ರ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗು ನೀನು ಇಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗು ಅವ್ರೆಲ್ಲರೂ ನಿಮ್ಗೆ ತಿಳಿಸ್ಕೊಡ್ತಾರೆ ಹೆಂಗೆ ಏನ್ ಕತೆ ಯಾವ ರೀತಿ ಅಂತ ಎಲ್ಲ ನಿಮ್ಗೆ ಎಲ್ಲಾ ರೀತಿಯಿಂದ ಸಹಾಯ ಮಾಡ್ತಾರೆ ಅವರು ಅದಾಯ್ತಪ್ಪ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬ ಈ ಸೈಬರ್ ಗೇಬರ್ ಏನ್ ಹೇಳ್ತಾರಲ್ಲ ಸೈಬರ್ ಸೆಂಟರ್ ಹೋದ್ರು ಏನಾದ್ರು ಮಾಹಿತಿ ಸಿಗ್ತದ ಇದ್ರಲ್ಲಿ ಆ ಸೆಂಟ್ರಿಗೆ ಹೋದ್ರು ಮಾಹಿತಿ ಸಿಗುತ್ತೆ ಹತ್ರ ಅಂದ್ರೆ ಒಂದು 10 ನಿಮಿಷಕ್ಕೆ ಅಥವಾ 20 ನಿಮಿಷಕ್ಕೆ 10 ರೂಪಾಯಿ ತಗೊಂಡು ಅಥವಾ ಈ ಒಂದು ಆಪ್ ನ ಡೌನ್ಲೋಡ್ ಮಾಡೋಕೆ ಅಥವಾ ಅಪ್ಲಿಕೇಶನ್ ಅಂದ್ರೆ ಅರ್ಜಿನ ಹೆಂಗೆ ಹಾಕ್ಬೇಕು ಅಂತಂದು ಅವರು ಹೇಳ್ಕೊಡ್ತಾರೆ ಕೆಲವೊಂದು ಆಯ್ದ ಸೈಬರ್ ಸೆಂಟರ್ ಮಾತ್ರ ಯಾಕಂತಂದ್ರೆ ಎಲ್ಲಾ ಸೈಬರ್ ಸೆಂಟರ್ ಇದಕ್ಕೊಂದು ಅರ್ಜಿ ಹಾಕ್ಬೇಕು ಮಾಡ್ಕೊಡ್ತೀರಾ ಅಂತ ಕೇಳಿದ್ರೆ ಅವ್ರು ಒಪ್ಕೊಂಡ್ರೆ ಮಾಡ್ಕೋಬಹುದು ಶಿವಣ ಸೈಬರ್ ಕ್ರೈಮ್ ಹೋಗೋದು ಕಷ್ಟ ಇದೆ ಈಗೇನೋ ಸೈಬರ್ ಕ್ರೈಮ್ ಅಂತ ಹೇಳ್ಬಿಡ್ತಾರಲ್ಲ ಓ ಕಣಪ್ಪ ಅದೇನೋ ಇದ್ದಕ್ಕಿದ್ದಂಗೆ ಫೋನ್ ಬರ್ತದಂತೆ ಆಮೇಲೆ ಕೇಳ್ಬಿಟ್ಟು ನಮ್ದು ಅಕೌಂಟ್ ಎಲ್ಲ ತಕೊಂಡು OTP ಎಲ್ಲ ಕೇಳಿ ದುಡ್ಡೆಲ್ಲ ಎಗರಿಸ್ಬಿಡ್ತಾರಂತೆ ಸುಬ್ಬಣ್ಣ ನಾಳೆ ಬೆಳಗ್ಗೆ ಖಾಲಿ ಹೌದು ಇದ್ರ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕು ಮತ್ತೆ ಎಚ್ಚರಿಕೆ ವಹಿಸಬೇಕು ಯಾಕಂತಂದ್ರೆ ಕೆಲವೊಂದು ಆಯ್ದ ಒಂದು ಸೈಬರ್ ಸೆಂಟರ್ ಮಾತ್ರ ಸರ್ಕಾರದಿಂದ ನಮೂದಿಸಲ್ಪಟ್ಟ ಸರ್ಕಾರದಿಂದ ಆಯ್ದ ಕೆಲವೊಂದು ಸೆಂಟರ್ಗಳಿಗೆ ಮಾತ್ರ ಈ ಒಂದು ಯೋಜನೆಗಳಿಗೆ ಅಥವಾ ಸರ್ಕಾರಿ ಯಾವುದೇ ಯೋಜನೆಗಳಿಗೆ ಅವರು ಅವಕಾಶ ಮಾಡಿಕೊಟ್ಟಿರ್ತಾರೆ ಅಂತ ಸೆಂಟರ್ ಮಾತ್ರ ಹೋಗ್ಬೇಕು ಸಿಕ್ಕಂಗೆ ಎಲ್ಲೋ ಹೋಗಿ ಮಾಡೋದಾದ್ರೆ ಅದು ನಮ್ಮ ತಪ್ಪಾಗುತ್ತೆ ಅದು ನಮ್ಮ ಒಂದು ತಪ್ಪ ನಮ್ಮ ಹೊಣೆಗಾರಿಕೆ ಅದು ಕೂಡ ಅಂದ್ರೆ ಸುಧಾರಣ ಈಗ ಮಾತಾಡ್ತಾ ನೀನು ಒಂದ್ ಮಾತು ಹೇಳಿದ್ರೆ ಬಹಳ ಒಳ್ಳೆ ಮಾತು ಈ ಮಧ್ಯವರ್ತಿಗಳ ಹಾವಳಿ ಇರಲ್ಲ ನೇರವಾಗಿ ಅಕೌಂಟಿಗೆ ಬರುತ್ತೆ ಇದಂತೂ ಕೇಳಿ ಬಹಳ ಖುಷಿ ಆಯ್ತು ಸುಬ್ಬಣ್ಣ ಯಾಕೆ ಗೊತ್ತಾ ಈಗ 2,000 ರೂಪಾಯಿ ತಗೊಳಕ್ಕೆ ನಾವು 1,000 ಖರ್ಚು ಮಾಡ್ಬೇಕಾಯ್ತಿತ್ತು ಮೊದಲು 2,000 ಅಂತ ಹೇಳ್ತೀನಿ ಹಿಂದಿನ ವರ್ಷ ಏನಾಯ್ತು ಗೊತ್ತಾ 2,000 ರೂಪಾಯಿ ನನಗೇನೋ ಬರಬೇಕಿತ್ತು, ಅವನು ಕಟ್ಟಿ ಕಟ್ಟಿ ಕಟ್ಟಿ ಕಟ್ಟಿ ಕಟ್ಟಿ ಅಂತ ಹೇಳಿ 3,000 ರೂಪಾಯಿ ಖರ್ಚಾಗೋಯ್ತಪ್ಪ. ಅಯ್ಯೋ, ಸುಮ್ನೆ ಇದ್ರೆ 2,000 ಉಳ್ಕೊಂಡಿರೋದ. ಒಳ್ಳೆ ಕತೆ. ಇದು ಈ ತರದಂತಂದ್ರೆ ಇದು ಯೋಜನೆ ಹೆಂಗೆ ಅಂತಂದ್ರೆ ನೇರವಾಗಿ ರೈತರ ಖಾತೆಗೆ ಜಮೆ ಆಗ್ತಕ್ಕಂಥದ್ದು, ಮತ್ತೆ ಇದರಲ್ಲಿ ಯಾರ ಒಂದು ಮಧ್ಯವರ್ತಿಗಳ ಹಾವಳಿ ಇಲ್ಲ. ಯಾರು ನೀವು ಹಣ ನಮಗ್ ಹಾಕ್ರಿ ಅಥವಾ ಏನು ದುಡ್ಡಿದು ಮಾಡಿ ಅಂತ ಹೇಳ್ಬೇಕಾಗಿಲ್ಲ. ಯಾರಿಗೂ ನಾವು ಜಪ್ಪ ಅನ್ಬೇಕಾಗಿಲ್ಲ ಇದರಲ್ಲಿ. ಹಂಗಾಗಿ ಇದು ಒಳ್ಳೆ ಯೋಜನೆ, ಮತ್ತೆ ತುಂಬಾ ಒಂದು ಉಪಯುಕ್ತವಾದಂತ ಯೋಜನೆ ನಮ್ ರೈತರಿಗೆ. ಈಗ ಆಕಸ್ಮಿಕ ಆಗಿ ಏನೋ ಗೊಬ್ಬರ ತಗೊಳ್ಬೇಕು, ಏನೋ ಬೀಜ ಖರೀದಿ ಮಾಡ್ಬೇಕು, ಏನೋ ಕೂಲಿ ಕೆಲ್ಸಕ್ಕೆ ಹಚ್ಚಬೇಕು ಅಂತ ಅವ್ರ ಹತ್ರ ಹಣ ಇರೋದಿಲ್ಲ. ಸೊ ಈ ಹಣದಿಂದ ಅವರು ಇದೇನ ಅವರಿಗೆ ಸಾಕಾಗೋದಿಲ್ಲ, ಆದ್ರೂ ಈ ಹಣದಿಂದ ಒಂದು ಕನಿಷ್ಠ ಪಕ್ಷ ಅವರಿಗೆ ಆರ್ಥಿಕ ಒಂದು ಸಹಾಯ ಆಗುತ್ತೆ. ಹೌದೌದೌದು. ಈಗ ಏನಾಗ್ತಿತ್ತು ಸುಬ್ಬಣ್ಣ, ನಮಗೆ 2,000-3,000 ಬೇಕಾದಾಗ ಕೈಗಡ ಅಂತ ಹೋಗಿ ಇಸ್ಕೊಂಡು ಬಡ್ಡಿ ಕೊಡ್ತಿದ್ವಿ ನಾವು. ಮೀಟರ್ ಬಡ್ಡಿ ಅದಕ್ಕೆಲ್ಲ ಹೋಗ್ತಿದ್ವಿ. ಕೈ ಸುಟ್ಕೊಂಡ್ರು ಊರು ಗೌಡ್ರ ಹತ್ರ, ಇಲ್ಲ ಊರು ಯಾರು ಶೇರ್ಮಂಡ್ರು ಅವ್ರು ಇವ್ರ ಹತ್ರ ಹೋಗ್ತಿದ್ವಾ. ಅವ್ರು ಕೊಟ್ಟವಪ್ಪ ಬಡ್ಡಿ ಇಷ್ಟ ಆಯ್ತದೆ ಅಂತ ಹೇಳಿ ಬಡ್ಡಿ ಕಟ್ಟ. ಆಮೇಲೆ ಇವರು ಇನ್ನೊಂದಪ್ಪ 100 ರೂಪಾಯಿ ಸಾಲ ಕೇಳಿದ್ರೆ ಕೊಡೋವಾಗ್ಲೇ 90 ರೂಪಾಯಿ ಕೊಡೋರು, 10 ರೂಪಾಯಿ ಬಡ್ಡಿ ಇಟ್ಕೊಂಡು ಕೊಟ್ಬಿಡೋರು. ಆಮೇಲೆ ಪ್ರತಿ ತಿಂಗಳು 10 ರೂಪಾಯಿ ಕಟ್ಟು ಅಂತ ಹೇಳೋರು. ಹೌದು, ಈಗ 100 ರೂಪಾಯಿ ಬಡ್ಡಿ ಬೇರೆ ಕಟ್ಟಬೇಕು, ಬಡ್ಡಿ ಕಟ್ಟಬೇಕಾಯ್ತಿತ್ತು ನೋಡು. ಈಗ ಈ ಯೋಜನೆಯಿಂದ ಅಟ್ ಲೀಸ್ಟ್ ನಮ್ಮ ರೈತ ಬಾಂಧವರಿಗೆ ಒಂದು ಏನೋ ಅಲ್ಪ ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ. ಆಮೇಲೆ ಈ PM ಕಿಸಾನ್ ಏನು ನಾವು ಯೋಜನೆ ಹೇಳ್ತಾ ಇದ್ವಿ, ಇದು ಅವರು ಫ್ರೂಟ್ಸ್ ಅಂತ ಒಂದು ತಂತ್ರಾಂಶ ಇದೆ. ಆ ಫ್ರೂಟ್ಸ್ ತಂತ್ರಾಂಶ ಅಡಿಯಲ್ಲಿ ಅವರು ಇದನ್ನ ನೋಂದಣಿ ಮಾಡಬೇಕು. ಈಗ ಇದು ಎಲ್ರಿಗೂ ಗೊತ್ತಿದೆ ಫ್ರೂಟ್ಸ್ ಅಂತ ಹೇಳಿ, ಪ್ರತಿಯೊಬ್ಬರು ಕೂಡ ಈ ಒಂದು ತಂತ್ರಾಂಶ ಕೃಷಿ ಇಲಾಖೆಯಲ್ಲಿ ಈ ತಂತ್ರಾಂಶ ಅಳವಡಿಸಿಕೊಂಡಿದೆ. ಆ ಫ್ರೂಟ್ಸ್ ಒಂದು ವೇಳೆ ಒಬ್ಬ ರೈತರ ಹೆಸರಲ್ಲಿ ಫ್ರೂಟ್ಸ್ ಅಕೌಂಟ್ ಓಪನ್ ಆಗಿದೆ ಅಂತ ಹೇಳಿದಲ್ಲಿ ಎಲ್ಲ ಸೌಲಭ್ಯಗಳು ಸಿಗ್ತವೆ ಸರ್ಕಾರದಿಂದ ಬರ್ತಕ್ಕಂತ. ಇದು ಒಂದೇ ಅಲ್ಲ, ಈಗ ಅವರಿಗೆ ಏನೋ ಟಾರ್ಪಲಿನ್ ಬೇಕು, ಅವರಿಗೆ ಮತ್ತೆ ಏನೋ ಕಳೆ ಕೊಚ್ಚು ಯಂತ್ರ ಬೇಕು, ಇಲ್ಲ ನಾಟಿ ಮಾಡೋ ಒಂದು ಮಷಿನ್ ಬೇಕು, ಇನ್ನು 10 ಹಲವು ಯೋಜನೆಗಳು ಏನು ಸರ್ಕಾರದಿಂದ ಬರ್ತವೆ, ಎಲ್ಲಾ ಕೂಡ ಈ ತಂತ್ರಾಂಶ ಅಡಿಯಲ್ಲಿ ಅವರು ಒಂದ್ ವೇಳೆ ನೋಂದಣಿ ಮಾಡಿಸಿದ್ದೇ ಆದಲ್ಲಿ ಎಲ್ಲಾ ಸೇವೆಗಳು ಈ ಒಂದು ತಂತ್ರಾಂಶದಲ್ಲಿ ಸಿಕ್ಬಿಡ್ತದೆ. ನೋಡಪ್ಪ ಸುಬ್ಬಣ್ಣ, ಫ್ರೂಟ್ ಅಂತ ಫ್ರೂಟ್ ಅಂದ್ಕೊಂಡೆ ನನಗೆ ಸೇಬ್ ನೆನಪಾಗ್ತಿತ್ತು. ಫ್ರೂಟ್ಸ್ ಅಂದ್ರೆ ನೀನು ಸೇಬು ಹಣ್ಣು ಅಂದ್ಕೊಂಡಿದ್ಯಾ, ಹಂಗಲ್ಲ, ಅದು ಫ್ರೂಟ್ಸ್ FRUITS PM ಕಿಸಾನ್. ಇದು ಒಂದು ಸಾಫ್ಟ್ವೇರ್ ಅಪ್ಲಿಕೇಶನ್, ಅದರ ಒಂದು ವಿಸ್ತೃತ ರೂಪ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ PM ಕಿಸಾನ್. ಆನ್ಲೈನ್ ಅರ್ಜಿಗೋಸ್ಕರ ಕೇಂದ್ರ ಸರ್ಕಾರದ ಪೋರ್ಟಲ್ PM kisan portal.gov.in ಇಲ್ಲಿಗೆ ಭೇಟಿ ಕೊಟ್ಟು ಲಾಗಿನ್ ಆಗಬಹುದು, ಇಲ್ಲವೇ ವೆಬ್ಸೈಟ್ ಆದ PM ಕಿಸಾನ್ ಸಮ್ಮಾನ್ ನಿಧಿ ಇದನ್ನ ತೆರೆದ್ಬಿಟ್ಟು ಲಾಗಿನ್ ಕೂಡ ಆಗಬಹುದು. ಪ್ರತ್ಯೇಕ ರಾಜ್ಯಕ್ಕೆ ಅವರದೇ ಆದಂತಹ ಪೋರ್ಟಲ್ ಅನ್ನ ವ್ಯವಸ್ಥೆ ಮಾಡಲಾಗಿದೆ. ನಮ್ಮ ರಾಜ್ಯಕ್ಕೆ ಬಂದ್ರೆ ಕರ್ನಾಟಕ ರೈತ ಮಿತ್ರ ಪೋರ್ಟಲ್ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯಕ್ಕೆ ಅದು ಅಧಿಕೃತವಾದ ಒಂದು ಪೋರ್ಟಲ್ ನ ಬಿಡುಗಡೆ ಮಾಡಿದ್ದಾರೆ PM ಕಿಸಾನ್ ಯೋಜನೆಯ ಒಂದು ಉಪಯೋಗ ಪಡೆಯೋದಕ್ಕೋಸ್ಕರ. ಅಲ್ಲ ಈಗ ಫ್ರೂಟ್ ನೀವು ಮಾಡಿಸ್ಕೋಬೇಕು, ನನಗೆ ಆಶ್ಚರ್ಯ ಅಂದ್ರೆ ನಾವು ಎಷ್ಟೊಂದು ಮುಂದುವರೆದು ಬಿಟ್ಟಿದೀವಲ್ಲ ಕುತ್ತಿರೋ ಜಾಗದಲ್ಲಿ, ಎಷ್ಟೊಂದು ಇನ್ಫಾರ್ಮೇಶನ್ ಗಳು. ನಂದು ಅರ್ಜಿ ಹಾಕಕ್ಕೆ ಮೊದಲೆಲ್ಲ ಓಡಾಡ್ತಾ ಇದ್ರು ಅಂದ್ರೆ ಓಡಾಡ್ತಾ ಇದ್ರು, ಚಪ್ಪಲೆ ಎಲ್ಲ ಸೌದ ಬಿಡ್ತಿದ್ವು ಅಷ್ಟು ಓಡಾಡ್ತಾ. ಸರಿ ಹೇಳೋ ಬದಲು ನಮ್ಮನ್ನ ಬರೀ ಸುಳ್ಳುದಾರಿ ತಗೊಂಡು ಜಾಸ್ತಿ ಆಗ್ತಿತ್ತು. ನಾನ್ ಮಾಡಿಸ್ತೀನ ನೀನ್ ಮಾಡಿಸ್ತೀನ ಅಂತ ಹೇಳ್ಬಿಟ್ಟು ಹಣ ಕಿತ್ಕೊಳ್ಳೋದು, ಆಮೇಲೆ ಮಾಡಿಸ್ಲಿಲ್ಲ ಅವ್ರ ಜೊತೆಗೆ ಅವ್ರ ಹಿಂದ್ಗಡೆ ಇವ್ರು ಹೋಗೋದು, ಏನಾಯ್ತಣ್ಣ ಏನಾಯ್ತಣ್ಣ ನನ್ ಕೆಲಸ ಆಗ್ಲೇ ಇಲ್ಲ, ಎಷ್ಟೊಂದು ಟೈಮ್ ವೇಸ್ಟ್ ಆಗ್ತಿತ್ತು, ಟೈಮ್ ವೇಸ್ಟ್ ಕೆಲಸ ಬಿಟ್ಟು ಅವ್ರ ಹಿಂದ್ಗಡೆ ಅಲ್ದು ಹೋಗ್ಲಿ ಅಷ್ಟೆಲ್ಲ ಅಲ್ಲದಕ್ಕೂ ಕೂಡ ನಮ್ ಕೆಲಸನೂ ಕೂಡ ಆಗ್ತಿರ್ಲಿಲ್ವಲ್ಲ. ಹೌದು, ಎಲ್ಲ ಸಮಯನೂ ಹೋಯ್ತು ದುಡ್ಡು ಹೋಯ್ತು. ಅದಾಯ್ತು, ಈಗ ಒಂದು ಶಿವಣ್ಣ ಇವತ್ತು ಕೇಳ್ಬಿಡ್ಬೇಕು ಸುವರ್ಣ ಹತ್ರ, ಏನು ಈಗ 6,000 ರೂಪಾಯಿ ಕೊಡ್ತಾರೆ ಅಂತ ಅನ್ನಲ್ಲ, 6,000 ರೂಪಾಯಿ ಏನೇನು ಮಾಡ್ಬೇಕು ನಾನು? 6,000 ರೂಪಾಯಿ ಕೊಡೋದು ಏನಂತಂದ್ರೆ ಹೇಳ್ದಲ್ಲ ನಾನು, ಒಂದು ನೀವು ಬೀಜ ಖರೀದಿ ಮಾಡಬಹುದು, ನಿಮ್ಗೆ ಏನ್ ಬೇಕಾಯ್ತದೆ ದಾಖಲೆ ಕೊಡ್ಬೇಕು, ದಾಖಲೆ ಏನು ಬೇಕಾಗಿಲ್ಲ. ಅವ್ರು ಅರ್ಥ ಮಾಡ್ಕೊಂಡೇ ಕೊಡ್ತಾ ಇರೋದು, ಈ ಸಣ್ಣ ರೈತರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ, ಹಳ್ಳಿಗಳಲ್ಲಿ ದುಡ್ಡು ಸಿಗೋದು ಸ್ವಲ್ಪ ಕಷ್ಟ, ಅವ್ರಿಗೆ 1,000 ಅಂದ್ರು ತುಂಬಾ ದೊಡ್ಡ ಒಂದು ಲೆಕ್ಕನೆ ಹಳ್ಳಿಗಳಲ್ಲಿ. ಸೊ ಹಂಗಾಗಿ ಇದು ಆತರದೇನು ಇಲ್ಲಿವರೆಗೆ ಲೆಕ್ಕ ಕೇಳೋ ಒಂದು ಪ್ರಮೇಯ ಬಂದಿಲ್ಲ ಅನ್ಕೊಂಡಿದೀನಿ. ಆದ್ರೆ ವಿಚಾರ ನನಗೆ ಇನ್ನು ಕರೆಕ್ಟ್ ಆಗಿ ಅಂದ್ರೆ ನನಗೆ ಅದ್ರ ಬಗ್ಗೆ ಇನ್ನು ಕರೆಕ್ಟ್ ಆಗಿ ಗೊತ್ತಿಲ್ಲ. ಮುಂದಿನ ಸಾರಿ ನೀವು ಕೇಳಿಕೆ ಹೋಗ್ತಿಲ್ಲ, ಮುಂದಿನ ಸಲ ಹೋದಾಗ ನಾನು ಅದನ್ನ ಕೇಳ್ಕೊಂಡು ಬರ್ತೀನಿ. ಇನ್ನೊಂದು ಶಿವಣ್ಣ, ನಿಮ್ಮ ಎಷ್ಟು ಜನ ಇದ್ದೀರ? ಹೇಳಿದ್ರಪ್ಪ ನೀವು? ಏ ನಮ್ಮ ಮನೆಯಲ್ಲಿ ನಾನು ನನ್ನ ಹೆಂಡತಿ ಮತ್ತೆ ಮಕ್ಕಳು ಒಂದ್ ಮೂರ್ ಜನ ಮೊಮ್ಮಕ್ಕಳು. ಹತ್ತು ಜನ ಇದಾರ ಅಂತಂದ್ರೆ ಹತ್ತು ಜನರಿಗೂ 6,000 ರೂಪಾಯಿ ಕೊಡ್ತಾರಣ್ಣ ಸುಧಾರಣ? ಇಲ್ಲ, ಒಂದು ಕುಟುಂಬಕ್ಕೆ ಅದು ಪಹಣಿ ಇರ್ಬೇಕು ಅವ್ರ ಹೆಸರು ಮೇಲೆ. ಅಂದ್ರೆ ಈಗ ಸುಬ್ಬಣ್ಣ ನಿಮ್ ಹೆಸರು ಮೇಲೆ ಒಂದು ಪಹಣಿ ಇದೆ, ನಿಮಗೆ ಒಂದು 2.5 ಎಕರೆ ಜಮೀನು ಇದೆ, ನಿಮ್ಗೆ ಕೊಡ್ತಾರೆ ಒಂದು ಕುಟುಂಬ. ಅಂದ್ರೆ ನಾನು ಅರ್ಜಿ ಹಾಕ್ಬೇಕಿದ್ರು ಅದು ಬೇಕು. ಹೌದು, ಪಹಣಿ ಬೇಕೇ ಬೇಕು, ಇಲ್ಲಾಂತಂದ್ರೆ ಬೇರೆ ನನ್ನ ಜಾಗದಲ್ಲಿ ಬೇರೆಯವ್ರು ತಗೊಂಡ್ಬಿಟ್ರೆ ಕಷ್ಟ. ಹೌದು ಹೌದು ಹೌದು, ಆ ಒಂದು ಸಮಸ್ಯೆನ ಉಲ್ಬಣ ಆಗ್ಬಾರ್ದು, ಆ ಒಂದು ಸಮಸ್ಯೆಯಲ್ಲಿ ಸಿಲುಕಬಾರ್ದಂತ ಹೇಳಿನೇ. ಇದು ಪ್ರತ್ಯೇಕವಾಗಿ ಯಾರ್ಯಾರಿಗೆ ಅವರ ಹೆಸರು ಮೇಲೆ ಒಂದು ಜಮೀನಿದೆ, ಪಹಣಿ ಇದೆ, ಮತ್ತೆ ಫ್ರೂಟ್ ತಂತ್ರಾಂಶದಲ್ಲಿ ಅವ್ರ ಹೆಸರು ನೋಂದಣಿ ಆಗ್ಲೇಬೇಕು. ಈಗ ಸುಧಾರಣ, ಈ ಅರ್ಜಿ ಹಾಕಕ್ಕೆ ಏನೇನು ದಾಖಲೆ ಕೇಳ್ತಾರಪ್ಪ? ಅಣ್ಣ, ಈಗ ನಿನ್ಗೆ ನಾನು ಹೇಳ್ದಂಗೆ ಅವಾಗ್ಲೇ, ಮೊದ್ಲು ಈಗ ನಮ್ಮ ಕೃಷಿ ಇಲಾಖೆಯಲ್ಲೋ ತೋಟಗಾರಿಕೆ ಇಲಾಖೆಯಲ್ಲಿ ಇದನ್ನ ಈ ಫ್ರೂಟ್ಸ್ ಅಡಿಯಲ್ಲಿ ಅವರು ನೋಂದಣಿ ಆಗ್ಬೇಕು. ನೋಂದಣಿಗೆ ಆಧಾರ್ ಕಾರ್ಡ್, ಪಹಣಿ ಕಡ್ಡಾಯ, ಆಧಾರ್ ಕಾರ್ಡ್ ಬೇಕು. ಆಮೇಲೆ ಅವರು ಬ್ಯಾಂಕಿಗೆ ದುಡ್ಡು ಹಾಕಕ್ಕೆ ಪಾಸ್ಬುಕ್ ಜೆರಾಕ್ಸ್ ಏನಾರ ಕೇಳರ? ಪಾಸ್ಬುಕ್ ಜೆರಾಕ್ಸ್ ಏನಲ್ಲ, ಅಕೌಂಟ್ ನಂಬರ್ ಅದನ್ನೆಲ್ಲ ಬೇಕು. ಬರೀ ಅಕೌಂಟ್ ನಂಬರ್ ಕೊಟ್ರೆ ಆಗೋದಿಲ್ಲ ಸುಧಾರಣ, ಈಗೇನ ಐಎಫ್ಎಸ್ಸಿ ಎಲ್ಲಾನು ಕರೆಕ್ಟ್ ಆಗಿ ಇದು ಒಂದೇ. ಈಗ ನಾನು ಹೇಳಿದ್ನಲ್ಲ, ಈ ಫ್ರೂಟ್ ತಂತ್ರಾಂಶದಲ್ಲಿ ಎಲ್ಲ ಒಳಗೊಂಡಿರ್ತದೆ. ಅದರಲ್ಲಿ ಒಂದು ವೇಳೆ ನೀವು ಒಂದು ಕಾಲಂಬು ಬಿಡೋಂಗಿಲ್ಲ ಬಿಡೋಂಗಿಲ್ಲ ಇದರಲ್ಲಿ ಎಲ್ಲಾನು ಈ ಫ್ರೂಟ್ ತಂತ್ರಾಂಶ ಇರೋದೇ ಅದಕ್ಕೋಸ್ಕರ. ಇದರಲ್ಲಿ ಒಂದ್ ವೇಳೆ ನೀವು ನಮೂದಿ, ನಿಮ್ಮ ಹೆಸರು ನಮೂದಾಯ್ತು, ನಿಮ್ಮ ಒಂದು ಎಲ್ಲಾನು ಕರೆಕ್ಟ್ ಆಗಿದೆ ಅಂತಂದ್ರೆ ಅದು ತಗೊಳ್ಳುತ್ತೆ ಆ ಫ್ರೂಟ್ ತಂತ್ರಾಂಶ. ಅದರಿಂದ ನಿಮಗೆ ಎಲ್ಲ ಸೇವೆಗಳು. ಈಗ ಫ್ರೂಟ್ ತಂತ್ರಾಂಶಕ್ಕೆ ನೋಂದಣಿ ಮಾಡ್ಬೇಕಪ್ಪ, ನಾನು ಎಲ್ಲಿ ಹೋಗ್ಬೇಕು? ಹತ್ತಿರದ ರೈತ ಸಂಪರ್ಕ ಕೇಂದ್ರ ಇಲ್ಲ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕ, ಅಂದ್ರೆ ತಾಲೂಕಾ ಮಟ್ಟದಲ್ಲಿ ಇರುತ್ತೆ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, ಅಲ್ಲಿ ಹೋಗ್ಬೇಕು. ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಅಂತಂದ್ರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಇರುತ್ತೆ, ಅಲ್ಲಿ ಹೋಗ್ಬೇಕು. ಇಲ್ಲ ಹತ್ತಿರದ ಒಂದು ಕೃಷಿ ವಿಜ್ಞಾನ ಕೇಂದ್ರ, ನಿಮ್ಗೆ ಯಾವ್ದು ಹತ್ರ ಆಗುತ್ತೆ ಕೃಷಿ ವಿಜ್ಞಾನ ಕೇಂದ್ರ ಅಲ್ಲಿ ಸುತ್ತಮುತ್ತಲು. ಅಂದ್ರೆ ಈಗ ಸದ್ಯಕ್ಕೆ ಒಂದು ಜಿಲ್ಲೆಗೆ ಒಂದು ಅಂತ ಹೇಳಿ ಮಾಡಿದ್ದಾರೆ, ಒಂದು ಜಿಲ್ಲೆಗೆ ಒಂದು ಕೃಷಿ ವಿಜ್ಞಾನ ಕೇಂದ್ರ ಆತರ ಇದೆ ಈಗಿನ ಒಂದು. ಇದು ಇನ್ನು ಮುಂದೆ ಒಂದು ಏನಂತಂದ್ರೆ ಪ್ರಸ್ತಾವನೆ ಇದೆ, ಅಂದ್ರೆ ಭೌಗೋಳಿಕ ವಿಸ್ತೀರ್ಣ ನೋಡ್ಕೊಂಡ್ಬಿಟ್ಟು ಒಂದು ಜಿಲ್ಲೆಗೆ ಎರಡು ಮಾಡ್ಬೇಕು ಅನ್ನೋ ಒಂದು ಪ್ರಸ್ತಾವನೆ ಇದೆ. ಅದು ಎಷ್ಟು ಮಟ್ಟಿಗೆ ಆಗುತ್ತೋ ಅದು ಗೊತ್ತಿಲ್ಲ ನಮ್ಗೆ. ಜಿಲ್ಲಾ ಮಟ್ಟದಲ್ಲಿ ಒಂದಂತೂ ಇದೆ, ಜಿಲ್ಲಾ ಮಟ್ಟದಲ್ಲಿ ಒಂದಂತೂ ಕೃಷಿ ವಿಜ್ಞಾನ ಕೇಂದ್ರ. ನಮಗೆ ರೈತ ಸಂಪರ್ಕ ಕೇಂದ್ರ ಪಕ್ಕದಲ್ಲೇ ಇದೆ, ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ಆಯ್ತು. ನೀವೇನು ಅಲ್ಲಿ ನಿಮ್ಗೆ ಯಾವುದೇ ತರದ ಅವರು ಶುಲ್ಕ ವಿಧಿಸುವುದಿಲ್ಲ ಎಲ್ಲಾನು ಮುಖ್ಯ. ಯಾಕೆಂತಂದ್ರೆ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಈ ನಿಮ್ದು ಏನೋ ತಂತ್ರಾಂಶ ಅಂದ್ರೆ ಹೆಸರು ನೋಂದಾಯಿಸಬೇಕು ಅಂತಂದ್ರೆ ಇಷ್ಟು ಫೀ ಕಟ್ಟಬೇಕು ಅಂತ ಏನಾದ್ರು ಹೇಳ್ಬಿಟ್ರೆ? ಇಲ್ಲ ಇಲ್ಲ, ಅದಕ್ಕೇನು ಅವರು ಫೀ ಕೇಳೋದಿಲ್ಲ, ಇದು ಎಲ್ಲಾನು ಒಂದು ಉಚಿತವಾಗಿದೆ. ಈ ರೀತಿಯಿಂದ ಖಾಸಗಿ ಅವ್ರು ಏನಾದ್ರು ನಿಮ್ಗೆ ಇದು ಮಾಡಬಹುದು, ಮೋಸ ಮಾಡಬಹುದು, ಏನೋ ನಾವು ಮಾಡ್ಕೊಡ್ತೀವಿ ನಮ್ಗೆ ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಏನೋ ಅವ್ರದ್ದು ಮಾಡಬಹುದು ಹೊರತು, ಇಲ್ಲಿ ಏನು ಕೃಷಿ ಇಲಾಖೆಯಲ್ಲಿ ಜೊತೆಗೆ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಈ ರೀತಿಯ ಯಾವುದೇ ಒಂದು ಶುಲ್ಕನ ರೈತರಿಂದ ತಗೊಳ್ಳೋದಿಲ್ಲ. ಹೆಬ್ಬೆಟ್ಟ ಆದ್ರೂ ಈ ಫ್ರೂಟ್ಸ್ ತಂತ್ರಾಂಶದಲ್ಲೇ ನೀನ್ ಮಾಡ್ಬೇಕು. ಆ ತಂತ್ರಾಂಶದಲ್ಲಿ ನಿಮ್ಮ ಒಂದು ಎಲ್ಲಾ ಅಡಕಗಳು, ಎಲ್ಲಾ ನಿಮ್ಮ ಒಂದು ದಾಖಲೆಗಳು ಅದರಲ್ಲಿ ನಮ್ಮದಾಗಿರ್ತವೆ. ನಿಮ್ಮ ಪಹಣಿ, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಬ್ಯಾಂಕ್ ಅಕೌಂಟ್, ಪ್ರತಿಯೊಂದು ಕೂಡ ಅದರಲ್ಲಿ ಅಡಕ ಆಗಿರ್ತದೆ, ಅದರಲ್ಲಿ ದಾಖಲಾಗಿರ್ತದೆ. ನಾನು ನಿಮ್ಮಿಬ್ರು ಮಾತು ಕೇಳ್ಕೊಂಡು ಇಲ್ಲೇ ನಿಮ್ ಜೊತೆ ಟೈಮ್ ಕಳ್ಕೊಂಡು ಹೋಗ್ಬಿಟ್ಟೆ. ಈಗ ಹಾಲು ಹಾಕಕ್ ಹೋಗ್ತಿದ್ದೇನೆ ಡೈರಿ. ಹಾಲಕ್ಕಿಂತ ಒಳ್ಳೆ ಹಾಲಂತ ಸುದ್ದಿ. ಅದು ಸರಿ ಅದು ಸರಿ, ಮತ್ ಲೇಟ್ ಆದ್ರೆ ಹಣ ಈಗ ಲಾರಿ ಹೋಗ್ಬಿಡ್ತಿತ್ತು, ಹಾಲು ತಗೊಂಡು ಹೋಗ್ಬೇಕು. ಹಾಲು ಹಾಕ್ಬೇಕು ಡೈರಿ, ಮೀಟರ್ ಹಾಕೋದಿಲ್ಲ ಮೀಟರ್ ನೋಡ್ಬೇಕಲ್ಲ. ಹೌದೌದೌದು, ಲೇಟ್ ಆಗ್ಬಿಟ್ರೆ ಅದೆಲ್ಲ. ಶಿವಣ್ಣ ಎಷ್ಟಿಟ್ಟಿದ್ಯಾ ಹಸುಗಳನ್ನ? ಅಣ್ಣ ಸದ್ಯಕ್ಕೆ ಒಂದು 3 ಮಡಿ ಕಂಡಿನಿ, ಒಟ್ಟು ಒಂದು 8 ಲೀಟರ್ ಬರ್ತದೆ. ಯಾವ್ದು ಮಲ್ನಾಡ್ ಗಿಡ್ಡನ ಎಲ್ಲ ಜರ್ಸಿನ ಎಲ್ಲ ಮಿಕ್ಸ್ ಅಣ್ಣ? ಮಿಕ್ಸ್ ನಾಟಿ, ನಾಟಿನೂ ಒಂದದೆ, ಮಲ್ನಾಡ್ ಗಿಡ್ಡ ಒಂದದೆ. ಅದು ಇಲ್ಲ ತಕೊಳಕ್ಕೆ ಅಂತ ಹೋಗಿದ್ದೆ, ದುಡ್ಡು ಜಾಸ್ತಿ ಅಂತ. ಇಲ್ಲ ನೀನು ಫ್ರೂಟ್ ಅಲ್ಲಿ ಮಾಡಿದ್ರು ಅದನ್ನು ತಗೋಬೋದಲ್ಲ. ಈಗ ಈಗ ಹೆಸರೇ ನೋಂದಾಯಿಸಿಲ್ಲ ನಾನು ಸುಬ್ಬಣ್ಣ, ಈಗ ನನಗೆ ಬೇಜಾರಾಯ್ತದೆ. ನಾನು ಯಾವಾಗ ಟೈಮ್ ಮಾಡ್ಕೊಂಡ್ಬಿಡಪ್ಪ ಮೊದ್ಲು, ಆಮೇಲೆ ಹಾಲು ಹಾಕಿ ಬೆಳಿಗ್ಗೆದು ನೇರವಾಗಿ ರೈತ ಸಂಪರ್ಕ ಕೇವಿಕೆ ರೈತ ಸಂಪರ್ಕ. ಸುಧಾರಣ ನಾಳೆ ಏನಾದ್ರು ಫ್ರೀ ಇದ್ದೀರಾ? ಬರ್ತೀನಿ, ಇಂಥ ಕೆಲಸ ಮಾಡಕ್ಕೆ ಒಳ್ಳೆ ಒಂದು ರೈತರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು, ರೈತರಿಗೆ ಒಂದು ಅನುಕೂಲ ಆಗ್ತದೆ ಅಂತ ನಾನ್ಯಾಕ್ ಬರ್ದೆ? ಸರಿ ಕಣಪ್ಪ, ನಾನು ಹೋಯ್ತೀನಿ. ನೋಡು ಶಿವಣ್ಣ ಉಂಟಾ, ಕಾಫಿ ಗುಪ್ಪಿ ಏನಾದ್ರು ಕೊಡ್ತೀಯಾ? ಇಲ್ಲ, ಟೀ ಟೀ ಮಾಡ್ಸೋಣ. ಮಾಡಿಸ್ಬಿಡಂಗಾರೆ, ನಾನು ಕುಡ್ಕೊ ಹೊಂಟೋಯ್ತೀನಿ. ಆಯ್ತು ಹೊರಡ ನಡ್ರಿ. ಇದುವರೆಗೆ ವಾರದ ಹೂರಣ ಜಗಲಿಕಟ್ಟೆ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಎಸ್ಎಂ ಸುಧಾಕರ್, ಶ್ರೀ ಎಸ್ಆರ್ ಭಟ್ ಮತ್ತು ಶಿವಕುಮಾರ್ ಎಂಕೆ. ನಿರ್ಮಾಣ ಸಹಾಯ ಶಬಾನಾ ಬಾನು. ಇದು ಭದ್ರಾವತಿಯ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಸ್ಕೆ ಯುವರಾಜ್ ಮತ್ತು ತಂಡದಿಂದ ಹೊಟ್ಟೆ ಕಟ್ಟಿ ಹಡೆದವ್ವ ಪದ. ಹೊಟ್ಟೆ ಕಟ್ಟಿ ನನ್ನ ಹಡೆದವ್ವ, ನೋವಿನ ಗುಡ್ಡವ ಹೊತ್ತವ್ವ, ಎದಿಯ ಹಾಲು ಉಣಿಸಿದಿಯವ್ವ, ಮುತ್ತನೆಕ್ಕಿ ಮುದ್ದಾಡಿದಿಯವ್ವ, ಹೊಟ್ಟೆ ಕಟ್ಟಿ ನನ್ನ ಹಡೆದವ್ವ, ನೋವಿನ ಗುಡ್ಡವ ಹೊತ್ತವ್ವ, ಹೊಟ್ಟೆ ಕಟ್ಟಿ ನನ್ನ ಹಡೆದವ್ವ, ನೋವಿನ ಗುಡ್ಡವ ಹೊತ್ತವ್ವ, ಎದಿಯ ಹಾಲು ಉಣಿಸಿದಿಯವ್ವ, ಎದಿಯ ಹಾಲು ಉಣಿಸಿದಿಯವ್ವ, ಮೊತ್ತನಿಕ್ಕಿ ಮುಂತಾಡಿದಿಯವ್ವ, ಹೊಟ್ಟೆ ಕಟ್ಟಿ ನನ್ನ ಹಡೆದವ್ವ, ನೋವಿನ ಗುಡ್ಡವ ಹೊತ್ತವ್ವ. ರಕ್ತ ಮಾಂಸದ ಮನೆಯನ್ನು ಕಟ್ಟಿ ಎಲುಬು ಗೂಡಿನ ಮಾಳಿಗೆ ಇಟ್ಟಿ, ಆರು ಮೂರು ಒಂಬತ್ತು ತಿಂಗಳು ಕತ್ತಲ ಗುಹೆಯಲ್ಲಿ ಬಚ್ಚಿಟ್ಟಿ, ರಕ್ತ ಮಾಂಸದ ಮನೆಯನ್ನು ಕಟ್ಟಿ ಎಲುಬು ಗೂಡಿನ ಮಾಳಿಗೆ ಇಟ್ಟಿ, ಆರು ನೂರು ಒಂಬತ್ತು ತಿಂಗಳು ಕತ್ತಲ ಗುಹೆಯಲ್ಲಿ ಬಚ್ಚಿಟ್ಟಿ, ನಿನ್ನ ಜೀವ ನನ್ನ ಜೀವಕ್ಕೆ ಕೊಟ್ಟು, ನಿನ್ನ ಜೀವ ನನ್ನ ಜೀವಕ್ಕೆ ಕೊಟ್ಟು, ಈ ಬ್ರಹ್ಮಾಂಡಕ್ಕೆ ಬಿಟ್ಟವ್ವ, ಈ ಬ್ರಹ್ಮಾಂಡಕ್ಕೆ ಬಿಟ್ಟವ್ವ, ಹೊಟ್ಟೆ ಕಟ್ಟಿ ನನ್ನ ಹಾಡದವ್ವ, ನೋವಿನ ಗುಡ್ಡವ ಹೊತ್ತವ್ವ, ಎಲ್ಲ ಹಾಲು ಉಣಿಸಿದಿಯವ್ವ, ಮೊತ್ತನಿಕ್ಕಿ ಮುಂತಾಡಿದಿಯವ್ವ, ಹೊಟ್ಟೆ ಕಟ್ಟಿ ನನ್ನ ಹಾಡದವ್ವ, ನೋಡಿಲ್ಲ ಗುಡ್ಡವ ಹೊತ್ತವ್ವ. ನಾನಾನಂದದ ಕಿವಿಗಳನ್ನು ಕರುಣೆಯ ಕಣ್ಣನ್ನು ಕೊಟ್ಟೆವ್ವ, ಸರ್ವ ಗುಣಗಳ ಬಳುವಳಿ ಕೊಟ್ಟು ಅನುಭವದಲ್ಲಿ ನಿತ್ಯವ್ವ, ನಾನಾನಂದದ ಕಿವಿಗಳನ್ನು ಕರುಣೆಯ ಕಣ್ಣನ್ನು ಕೊಟ್ಟೆವ್ವ, ಸರ್ವ ಗುಣಗಳ ಬಳುವಳಿ ಕೊಟ್ಟು ಅನುಭವದ ನಿವನು ಇಟ್ಟೆವ್ವ, ರಸವನ್ನು ಕಳೆದು ಹೇಸಿ ವಿಷಯವ, ರಸವನ್ನು ಕಳೆದು ಹೇಸಿ ವಿಷಯದ ರೋಗಕ್ಕ ಔಷಧಿ ಕೊಟ್ಟೆವ್ವ, ರೋಗಕ್ಕ ಔಷಧಿ ಕೊಟ್ಟೆವ್ವ, ಹೊಟ್ಟೆ ಕಟ್ಟಿ ನಮ್ಮ ಹಾಡದವ್ವ, ನೋವಿನ ಗುಡ್ಡವ ಹೊತ್ತವ್ವ, ಎದಿಯ ಹಾಲು ಗುಣಿಸಿದಿಯವ್ವ, ಮುತ್ತಲಿಕ್ಕಿ ಮುತ್ತಾಡಿದಿಯವ್ವ, ಹೊಟ್ಟೆ ಕಟ್ಟಿ ನನ್ನ ಹಾಡದವ್ವ, ನೋವಿನ ಗುಡ್ಡವ ಹೊತ್ತವ್ವ. Thank you. ರೊಟ್ಟಿಯ ಕೊಟ್ಟು ಭಕ್ತಿ ಬೆಣ್ಣೆ ಬಡಿಸಿದೆಯವ್ವ. ಜ್ಞಾನವೆಂಬುವ ಪಾನವ ಮಾಡಿ ಆಚಾರದ ಭವ ಬಿದ್ದವ್ವ. ಮುಕ್ತಿಯ ಮೂರು ರೊಟ್ಟಿಯ ಕೊಟ್ಟು ಭಕ್ತಿ ಬೆಣ್ಣೆ ಬಡಿಸಿದೆಯವ್ವ. ಜ್ಞಾನವೆಂಬುವ ಪಾನವ ಮಾಡಿ ಆಚಾರದ ಭವ ಬಿದ್ದವ್ವ. ಪ್ರೀತಿ ಮಾತಿಗತ್ಯಾಡಿಸಿ ಪ್ರೀತಿ ಮಾತಿಗತ್ಯಾಡಿಸಿ ಗುರು ಗೋವಿಂದನ ಕೈಯೊಳಗಿದ್ದವ್ವ. ಗುರು ಗೋವಿಂದನ ಕೈಯೊಳಗಿಟ್ಟವ್ವ. ಹೊಟ್ಟೆ ಕಟ್ಟಿ ನನ್ನ ಹಾಡದವ್ವ, ಗೋವಿನ ಗುಡ್ಡವ ಹೊತ್ತವ್ವ. ಹೊಟ್ಟೆ ಕಟ್ಟಿ ನನ್ನ ಹಾಡದವ್ವ, ಗೋವಿನ ಗುಡ್ಡವ ಹೊತ್ತವ್ವ. ಎದೆಯ ಹಾಲು ಗುಣಿಸಿದೆಯವ್ವ, ಎದೆಯ ಹಾಲು ಗುಣಿಸಿದೆಯವ್ವ. ಮುತ್ತರಿಕ್ಕೆ ಮುತ್ತಾಡಿದೆಯವ್ವ, ಹೊಟ್ಟೆ ಕಟ್ಟಿ ನನ್ನ ಹಾಡದವ್ವ, ನೋವಿನ ಗುಡ್ಡವ ಹೊತ್ತವ್ವ. ಹೊಟ್ಟೆ ಕಟ್ಟಿ ನನ್ನ ಹಾಡದವ್ವ, ನೋವಿನ ಗುಡ್ಡವ ಹೊತ್ತವ್ವ. ಹರನ ಪಾರ್ವತ ದೇವಿ ಪರಮ ಸಂತೋಷದಲ್ಲಿ ಸರಸವಾಡುತ್ತ ತನ್ನ ಪುರುಷರೊಡನೆ. ಹರನ ಪಾರ್ವತ ದೇವಿ ಪರಮ ಸಂತೋಷದಲ್ಲಿ ಸರಸವಾಡುತ್ತ ತನ್ನ ಪುರುಷರೊಡನೆ. ಪರಮಾತ್ಮ ಪದ ಶುದ್ಧ ತದಿಗೆ ನಾಳೆ ದಿವಸ ಅರಸರೆ ನೌರೂರಿ ಹೋಗಿ ಬರುವೆ. ಅರಸರೆ ನೌರೂರಿ ಹೋಗಿ ಬರುವೆ. ಇಲ್ಲಿಂದ ಹೋದರೆ ಅಲ್ಲಿ ನಿನಗಾರು ಚೆಲ್ಲುವ ಕಂಗಳ ಗೌರ ತಿಳಿದು ಬೇಳೆ. ಎಲ್ಲರ ಆತಕ್ಕೆ ಸ್ವಾಮಿ ಮೂರು ದಿವಸಕ್ಕೆ ಬರುವೆ. ಎಲ್ಲರ ಶಿವ ಪೂಜೆ ಬದಗಿ ಬರುವೆ. ಎಲ್ಲರ ಶಿವ ಪೂಜೆ ಬದಗಿ ಬರುವೆ. ಮೂರು ದಿನ ಐದು ದಿನ ಮೀರಿದರೆ ಏಳು ದಿನ ನೋಡುತ್ತಿರುವೆ ಗೌರ ನಿನ್ನ ಹಾದಿಯ. ಬಾರದಿದ್ದರೆ ನೀನು ಮೀರಿದೋಳು ಎನಗೆ. ನೀ ಹೋಗಿ ಬಾರೆಂದ ನಿಜ ಮೂರ್ತಿಯು, ನೀ ಹೋಗಿ ಬಾರೆಂದ ನಿಜ ಮೂರ್ತಿಯು. ಕವರೂರಿನಿಂದ ಹಿಂತಿರುಗಿ ಬಂದ ಶಶಿಮುಖಿ ಗೌರಿ ಕಾರತಿಯತ್ತಿದೆ. ಹೊಸ ಮುತ್ತಿನೊಳ ಭರಣವಿತ್ತು ಬರುವ ಮುತ್ತುಮಣಿ ಗೌರಿ ಕಾರತಿಯತ್ತಿರೆ. ಮುತ್ತುಮಣಿ ಗೌರಿ ಕಾರತಿಯತ್ತಿರೆ. ನಾಗಭೂಷಣ ಕತ್ತ ನಗುತ ಗೌರಿಯ ನೋಡಿ ಹೋಗಿ ಬಂದ್ಯ ಗೌರ ಗೌರೂರಿಗೆ. ದಿನ ತಂದ ತಾಯಿ ಸುಖದೊಳಿ ಹರೇನೆ. ಹಿಂದೇನು ಕೊಟ್ಟರು ಮುಂದೇನು ಕೊಡುವರು, ಹಿಂದೇನು ಕೊಟ್ಟರು ಮುಂದೇನು ಕೊಡುವರು. ಎಂದ ಮಾತಿಗೆ ಗೌರ ಒಂದು ಮಾತನ್ನಡು. ತಮ್ಮ ಬಂಧು ಬಳಗ ಸುಖ ಬೊಳಿಹರು. ತಂದೆ ಗಿರಿರಾಜರು ಬಹಳ ಬಡವಾರು. ಹಿಂದೇನು ಇತ್ತಾರು ಮುಂದೇನು ಇವರು. ಸ್ವಲ್ಪ ಸ್ವಲ್ಪ ಎಂದು ಒಬ್ಬರಿಗೆ ಹಣ ಕೊಟ್ಟು ಎಪ್ಪತ್ತು ಆನೆ ಕುದುರೆ ಕೊಟ್ಟು. ಒಬ್ಬದಲ್ಲಿ ಬಳಸೆಂದು ಹೊನ್ನ ಕಳಸವ ಕೊಟ್ಟು. ಇನ್ನೇನು ಕೊಡುವವರು ನಮ್ಮೋರು ಬಡವರು. ನಾಲ್ಕು ತಂಬಿಗೆ ಕೊಟ್ಟು ನಾಲ್ಕು ಬಿಂದಿಗೆ ಕೊಟ್ಟು ನಾಲ್ಕು ದೀವಿಗೆ ನಾಲ್ಕು ಹರಿವಾಣ ಕೊಟ್ಟು ಹತ್ತು ಹೂವಿನ ಸೀರೆ ಹತ್ತು ಮುತ್ತಿನ ಸೀರೆ ಇನ್ನೇನ ಕೊಡು ನಮ್ಮೋರು ಬಡವನು ಹಾಸು ಮಂಚ ಕೊಟ್ಟು ಪುದನಿ ತಡಿಯ ಕೊಟ್ಟು ರನ್ನ ಬಿಗಿಸಿದ ಹೊನ್ನ ತಲೆ ಬಿಂಬ ಕೊಟ್ಟು ಕಡಗ ಮುತ್ತನು ಎಕ್ಕಿ ಪಡಿವನ್ನ ನಿಟ್ಟರು ಇನ್ನೇನ ಕೊಡುವವರು ನಮ್ಮೋರು ಬಡವನು ಕಟ್ಟಾಣಿ ತೀಕಿ ಅಲೆಗೆ ಅರಳಲಿ ಇಟ್ಟು ಭಾವಕ್ಕೆ ಒಪ್ಪುವ ಬುಗಡಿ ಕೊಟ್ಟು ಸೂರ್ಯ ಚಂದ್ರನರಂತ ಮೂಗುತಿಯ ನಿಟ್ಟಾರು ಇನ್ನೇನು ಕೊಡುವರು ನಮ್ಮೋರು ಬಡವರು ಕಾಲಾಳು ನೂರು ಜನ ಕಲಹಂಸ ಹದಿನಾರು ಕರೆಯುವ ಎಂಟೆಂಬೆ ಕರುಗಳೆಂಟು ಕರೆಯುವುದಕ್ಕೆ ಕಳಿಸುವುದಕ್ಕೆ ದಾಸಿಯರ ಕಳಿಸ್ಯಾರು ಇನ್ನೇನ ಕೊಡುವರು ನಮ್ಮೋರು ಬಡವರು ಮುತ್ತೈದೆ ಸ್ಥಾನ ಸ್ಥಿರವಾಗಿ ಇರಲೆಂದು ಪಡಿ ಮುತ್ತ ಉಡಿ ತುಂಬಿ ಕಳಿಸ್ಯಾರು ನನ್ನ ನಗು ಮುಖದಲ್ಲಿ ಕೈಲಾಸ ಕಾಡುವರು ಇನ್ನೇನು ಕೊಡುವರು ನಮ್ಮೋರು ಬಡವರು ಇಷ್ಟದ ಮಗಳೆಂದು ಇಷ್ಟನು ಎನಗಿದ್ದು ಎಷ್ಟಾದರೇನು ಎನಗಿದ್ದರೆ ಇಷ್ಟದ ಮಗಳೆಂದು ಇಷ್ಟನು ಎನಗಿದ್ದು ಎಷ್ಟಾದರೇನು ಎನಗಿದ್ದರೆ ಇಷ್ಟನು ಎನಗಿದ್ದು ಎನ್ನನೆ ನಿಮಗಿದ್ದು ಸೃಷ್ಟಿಗೆ ಸುರಶಿವನಿ ಕೇಳೆಂದಳು ಇಷ್ಟನು ಎನಗಿದ್ದು ಎನ್ನನೆ ನಿಮಗಿದ್ದು ಸೃಷ್ಟಿಗೆ ಸುರಶಿವನಿ ಕೇಳೆಂದಳು ಜಯ ಮಂಗಳವ ನಿತ್ಯ ಶುಭ ಮಂಗಳೇ ಜಯ ಮಂಗಳವ ನಿತ್ಯ ಶುಭ ಮಂಗಳೇ ಜಯ ಮಂಗಳವ ನಿತ್ಯ ಶುಭ ಮಂಗಳೇ ಜಯ ಮಂಗಳವ ನಿತ್ಯ ಶುಭ ಮಂಗಳೇ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ಎಸ್ ಕೆ ಯುವರಾಜ್ ಮತ್ತು ತಂಡದಿಂದ ಹೊಟ್ಟೆ ಕಟ್ಟಿ ಹಡೆದವ ಪದಗಳನ್ನು ಕೇಳಿದಿರಿ. ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಗುಟ್ಟು ಹೊತ್ತು ಹೊತ್ತಿಗೆ ಎರಡು ಸುತ್ತು ತಿಂದ್ಕೊಳ್ಳಿ ಬೇಗ ಬೇಗ ಎದ್ದು ಕುಂತ್ಕೊಳ್ಳಿ. ಕೇಳುಗರೆ, ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು IMV ಶಿವಮೊಗ್ಗ ಶಾಖೆ. ಮೂಲ ಯಾವನ್ಗೂ ಹೇಳೋಕೆ ಆಗೋದಿಲ್ಲ. ಆರೇನ ಮಾಡಿ ಚೆನ್ನಾಗಿ ಮಾಡಿ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರ ಎಚ್ಚರಿಕೆಯಿಂದ ಓದಿ. ಡಾಕ್ಟರ್ ಸಾಹೇಬ್ರೆ, ಕೆಮ್ಮು ವಾಸಿ ಆಗ್ತಾ ಇಲ್ಲ. ನೀವು ಧೂಮಪಾನ ಮಾಡ್ತೀರಾ? ಟೆನ್ಷನ್ ಕಮ್ಮಿ ಮಾಡೋದಕ್ಕೆ ಬೀಡಿ ಸೇತೀನಿ. ಎಲೆಯಲ್ಲಿ ಸುತ್ತಿದ್ದ ಬೀಡಿ ಅಂದ್ರೆ ತಂಬಾಕು ತಾನೇ? ಇದರಿಂದ ಕ್ಯಾನ್ಸರ್, ಹೃದಯಾಘಾತ ಮತ್ತು ಸಾವು ಕೂಡ ಬರಬಹುದು. ಅಗ್ಗ ಇರುತ್ತೆ, ಆದ್ರೆ ನಿಜ ಏನು ಅಂದ್ರೆ ಚಿಕಿತ್ಸೆಗೆ ಲಕ್ಷಗಟ್ಟಲೇ ಬೇಕು. ಬೀಡಿ ಸಾವಿಗೆ ಮುನ್ನುಡಿ. ನಿಮ್ಮ ಮತ್ತು ನಿಮ್ಮವರ ಮಂದಹಾಸ ಕಾಪಾಡಿಕೊಳ್ಳಿ. ಈ ದುಶ್ಚಟದಿಂದ ಹೊರಬನ್ನಿ. ಆರೋಗ್ಯ ಖಾತೆಯ ಟೋಲ್ ಫ್ರೀ ನಂಬರ್ 1800112356 ಕರೆ ಮಾಡಿ. WHO ವತಿಯಿಂದ ಜನಹಿತಕ್ಕಾಗಿ ಜಾರಿ. We'll be right back. ರಾಗಿ ಸಿದ್ಧ ರಾಗಿ ಸಿದ್ಧ ರಾಗಿ ಬೆಳೆಯಲು ನೀವು ಸಿದ್ಧ ರಾಗಿ ಜೀವನದಿ ಅನುಭವ ಮಾಡಿಕೊಳ್ಳ ರಾಗಿ ಜೀವನದಿ ಅನುಭವ ಮಾಡಿಕೊಳ್ಳ ರಾಗಿ ಸಿದ್ಧ ರಾಗಿ ಸಿದ್ಧ ರಾಗಿ ಸಿದ್ಧ ರಾಗಿ ಬೆಳೆಯಲು ನೀವು ಸಿದ್ಧ ರಾಗಿ ಮೆದ್ದು ಹೊಟ್ಟೆ ತುಂಬಿದ ಬರಾಗಿ ಹಸಿವು ಬಾರದಂತೆ ಬರೆದಿದವರಾಗಿ ತುಸುರೆ ತಿಳಿದು ಕಸುವ ತಂದವರಾಗಿ ಮಧುಮೇಹದ ಬೊಜ್ಜು ತಳ್ಳುವರಾಗಿ ಶುದ್ಧರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಮೆದ್ದು ಹೊಟ್ಟೆ ತುಂಬಿದ ಬರಾಗಿ ರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಮೆದ್ದು ಹೊಟ್ಟೆ ತುಂಬಿದ ಬರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಮೆದ್ದು ಹೊಟ್ಟೆ ತುಂಬಿದ ರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಜೀವನದಿ ಅನುಭವ ಮಾಡಿಕೊಳ್ಳರಾಗಿ ಶುದ್ಧರಾಗಿ ಸಿದ್ಧರಾಗಿ ಶುದ್ಧರಾಗಿ ಬೆಳೆಯಲು ನೀವು ಸಿದ್ಧರಾಗಿ